ಉತ್ಪನ್ನವಾದರೆ 150 ರೂಪಾಯಿ ಬರ್ತದೆ ಅಥವಾ 120 ರೂಪಾಯಿ ವಾಪಸ್ ಬರ್ತದೆ ಅಂತ ನಾವು ಲೆಕ್ಕಾಚಾರ ಮಾಡ್ತೀವಿ. ಆದರೆ ಕೃಷಿಯಲ್ಲಿ ಎಷ್ಟೋ ಸಾರಿ ಇದು ಆಗುವುದಿಲ್ಲ. 100 ರೂಪಾಯಿ ಹಾಕಿದರೆ ಕೆಲವು ಸಾರಿ 50 ರೂಪಾಯಿ ಬರ್ಬೋದು, ಕೆಲವು ಸಾರಿ 150 ರೂಪಾಯಿ ಕೂಡ ಬರ್ಬೋದು. ಈ ಒಂದು ವ್ಯತ್ಯಾಸ ಯಾಕಾಗಿ ಆಗ್ತದೆ ಅಂತ ಯಾಕೆ ಅಂತ ಹೇಳಿದ್ರೆ, ಇದು ಒಂದು ಮಧ್ಯವರ್ತಿಗಳ ಹಾವಳಿಯಿಂದ, ಮತ್ತೊಂದು ನಮ್ಮ ರೈತರ ಗಡಿಬಿಡಿ. ನಾವು ಕೂಡಲೇ ಧಾನ್ಯ ಅಂಗಡಿ ಹಾಕಬೇಕು, ಕೂಡಲೇ ಹಣ ಪಡಿಬೇಕು ಅಂತ ಹೇಳಿ ಮಾಲ್ ಒಳ್ಳೆ ಮಾಲ್ ಕೊಡುವುದಿಲ್ಲ ಅದು. ಈಗ ಉದಾಹರಣೆಗೆ ಭತ್ತ ಕೊಯ್ಲು ಆದ ಕೂಡ ಡೈರೆಕ್ಟ್ ಸೀದಾ ಮಿಲ್ಲಿಗೆ ಹೋಗೋದು, ಅದು ಅವ್ರಿಗೆ ಬಂದದ ಲಾಭ ಅಂತ ಹೇಳಿ ಎಷ್ಟು ಕಮ್ಮಿಗೆ ಆಯ್ತು ಅಷ್ಟು ತಗೊಳ್ತಾರೆ. ಈಗ 14 ರೂಪಾಯಿಗೆ ಭತ್ತ ಹಾಕಿದ್ ಉಂಟು, 1 ಕೆಜಿ ಭತ್ತಕ್ಕೆ ನಿಜವಾಗಿ ನೋಡಿದ್ರೆ ಎಷ್ಟಕ್ಕೆ ಸಿಗ್ಬೇಕು ನಮಗೆ? ಸಾಧಾರಣ 20-25 ರೂಪಾಯಿ ಸಿಕ್ಕಿದ್ರೆ ಲಾಭ ಅಲ್ಲ, ಅಲ್ಲಿಂದ ಅಲ್ಲಿಗೆ ಮೇಂಟೈನ್ ಮಾಡಬಹುದು. 30 ರೂಪಾಯಿ ಸಿಕ್ಕಿದ್ರೆ ನಮ್ಗೆ ಲಾಭ, 30 ರೂಪಾಯಿ ಸಿಕ್ಕುವುದಿಲ್ಲ, ಲಾಸ್ಟ್ 20 ರೂಪಾಯಿ ಅದು ಸಿಕ್ಕಲೇಬೇಕು ನಮಗೆ. ಸಾಮಾನ್ಯವಾಗಿ ಭತ್ತದ ಕಟಾವ್ ಆಗುವಂತಹ ಸಂದರ್ಭದಲ್ಲಿ ಎಲ್ಲ ರೈತರು ಹೇಳುವಂತಹದ್ದು ನಮಗೆ ಬೆಂಬಲ ಬೆಲೆಯನ್ನು ಕೊಡಿ ಅಂತ ಹೇಳಿ. ಪ್ರತಿ ವರ್ಷವೂ ಕೂಡ ಬೆಂಬಲ ಬೆಲೆ ಸಹ ಬಹಳಷ್ಟು ನಿಧಾನವಾಗಿ ಅದು ಘೋಷಣೆ ಆಗ್ತದೆ ಅಂತ ಹೇಳಿ. ಏನು ಸಮಸ್ಯೆ ಇದರಲ್ಲಿ? ಬೆಂಬಲ ಬೆಲೆ ಅಂತೇಳಿ ಹೇಳಿದ್ರೆ ನಾವು 1 ವರ್ಷ ತಗೊಂಡೋಗಿ ಕೈ ಸುಟ್ಕೊಂಡು ಬಂದಿದ್ದೇವೆ ಅಲ್ಲಿ. ಆ ಬೆಂಬಲ ಬೆಲೆ ಅಲ್ಲಿ ತಗೊಂಡು ಹೋದ ಕೂಡಲೇ, APMC ತಗೊಂಡು ಹೋದ ಕೂಡಲೇ ಆ ಇದು ಭತ್ತ ಚೆಕ್ ಮಾಡುವಾಗ ಇದು ಅವರಿಗೆ ಅದು ಆ ರೈತ ಹೌದು ಅಲ್ದ ನನಗೆ ಗೊತ್ತಿಲ್ಲ. ನಾವು ಕೈಯಲ್ಲಿ ಕೊಯ್ದದ ಆ ವರ್ಷ ಭತ್ತ, ಭತ್ತದಲ್ಲಿ ಒಂದೊಂದೊಂದೊಂದು ಹುಂಡು ಬಿದ್ದಿದೆ. ಈ ಭತ್ತ ರಿಜೆಕ್ಟ್ ಬೇಡ ಅಂತೇಳಿ ಹೇಳಿ ಏನ್ ಮಾಡ್ಲಿ? 3 ಲೋಡ್ ಭತ್ತ ತಗೊಂಡು ಹೋಗಿದ್ದೇನೆ ಆ ವರ್ಷ. ಕಾಡೆಗಲ್ಲಿ ಒಬ್ಬ ಪುಣ್ಯಾತ್ಮ ಬಂದವ, ನೀವು ಇಂಥ ಮಿಲ್ಲಿ ತಗೊಂಡು ಹೋಗಿ ಅಂದ, ಫೋನ್ ನಂಬರ್ ಕೊಟ್ಟ ತಗೊಂಡೋದೆ. ಆಗ್ಲೀಗ ಇದ್ದದ್ದು 11.20 ರೂಪಾಯಿ ಏನೋ ರೇಟ್, ಅದಕ್ಕೆ ಎಕ್ಸ್ಟ್ರಾ 15 ರೂಪಾಯಿ ಗೋಣಿ ಚೀಲ ಹಾಕ್ಬೇಕು, 40 ಕೆಜಿ ಚೀಲವೇ ಮಾಡ್ಬೇಕು. ನಮ್ಗೆ ಇಲ್ಲಿ 12 ರೂಪಾಯಿ ಸಿಕ್ತ ಗೋಣಿ ಚೀಲ ಪೂರ್ಣ ವಾಪಸ್ ಕೊಟ್ಟಿದ್ದೇವೆ ನಮ್ಗೆ. ನಾವು ಅದಲ್ಲ ಅವ ಇಲ್ಲ ಅವ ಮತ್ತೆ ಇವರು ಚೆಕ್ ಚೆಕ್ ಕೊಡೋದು ಹಣ ಬರೋದು ಯಾವತ್ತೋ ಅದು ಅದು ನಮ್ಗೆ ಲಗ್ತೇ ಇಲ್ಲ ಅದು. ಈಗ ಪ್ರತಿ ಸಾರಿಯೂ ಕೂಡ ಎಲ್ಲ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವಾಗಲೂ ಕೂಡ ಇಂಥ ಒಂದು ಸಮಸ್ಯೆ ಬರ್ತದೆ. ಈಗ ಬಾಳೆಕಾಯಿ ಮಾರಾಟ ಮಾಡುವಾಗ ಆಗ್ಬೋದು, ಅಡಿಕೆ ಮಾಡುವಾಗ ಆಗ್ಬೋದು, ತೆಂಗು ಮಾರಾಟ ಮಾಡುವಾಗ ಆಗ್ಬೋದು, ಬೆಳೆಗಾರರಿಗೆ ಮೋಸ ಆಗುವಂತಹದ್ದು ಸಾಮಾನ್ಯ. ಇದನ್ನು ತಪ್ಪಿಸುವುದು ಹೇಗೆ, ಏನು ಪರ್ಯಾಯ ಇದೆ ಅಂತ? ತಪ್ಪಿಸ್ಲಿಕ್ಕೆ ಈಗಿದ್ದೇ ಏನಾದರೂ ನಾವೇ ಸ್ವತಃ ಮಾರಾಟ ಮಾಡುವ ವ್ಯವಸ್ಥೆ ಇದ್ರೆ, ಈಗ ಮೇಲಿನ ಘಟ್ಟದ ಮೇಲಿನ ಹಾಗೆ ಆಗಬಹುದು ಏನೋ. ಮತ್ತೆ ಪರಿಹಾರ ಇದಕ್ಕೆ ಇಷ್ಟೇ, ಇದೇ ಪರಿಹಾರ. ಈಗ ಉತ್ಪಾದಕರೆಲ್ಲ ಈಗ ಆ ತೆಂಗು ಬೆಳೆಗಾರ ಉತ್ಪಾದಕರ ಒಂದು ಬೆಳೆಗಾರ ಸಂಘಟನೆ ಮಾಡುವಂತದನ್ನ ನಾವು ನೋಡಿದ್ದೀವಿ. ಇಂಥ ಒಂದು ಸಂಘಟನೆ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಬೆಳೆಗಳಲ್ಲಿ ಕೂಡ ಬಂದ್ರೆ ಒಳ್ಳೇದಲ್ವಾ? ಖಂಡಿತ ಒಳ್ಳೇದು, ಖಂಡಿತ ಒಳ್ಳೇದು, ಬರ್ಲೇಬೇಕದು. ಈಗ ಇಲ್ಲಿ ಪುಡುಕೆರೆಯಲ್ಲಿ ಒಂದು ಸಂಘ ಉದ್ಘಾಟನೆ ಆಗಿದೆ, ನೆಲಗಡಲೆ ಬೆಳೆಗಾರರ ಸಂಘ ಅಂತ ಹೇಳಿ. ಅದು ಎಷ್ಟು ವರ್ಷ ಮುಂದರ್ಸ್ತು ಏನೋ ಗೊತ್ತಿಲ್ಲ, ಎಲ್ಲ ಉತ್ಸಾಹಿ ತರೋಣ ಎಲ್ಲ ಇದ್ದದ್ದು ಅದರಲ್ಲಿ, ನಾವು ಅದಕ್ಕೆ ಬೆಂಬಲ ಕೊಡ್ತೇವೆ. ಹೀಗೆ ಸಂಘಟನೆ ಮಾಡುವುದರಿಂದ ಏನೇನು ಅನುಕೂಲತೆಗಳಿವೆ? ಅನುಕೂಲತೆ ಅಂದ್ರೆ ಈಗ ಆ ಮಧ್ಯವರ್ತಿ ಹಾವಳಿ ಇಲ್ಲ. ಎರಡನೇದಾಗಿ ಆ ಬೆಲೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಸಿಗ್ತದೆ, ಮಾರ್ಕೆಟ್ ಅಲ್ಲಿ ಯಾವ ಬೆಲೆ ಉಂಟು ಅದು ಇವರಿಗೆ ಸಿಗ್ತದೆ. ಇನ್ನು ಮೂರನೇದಾಗಿ ಖರ್ಚು ಮೇಂಟೈನ್ ಮಾಡಬಹುದು, ಜೊತೆಗೆ ಈಗ ಅದಕ್ಕೆ ಬೇಕಾಗಿರುವಂತಹ ಒಂದು ರಸಗೊಬ್ಬರ ಆಗ್ಬೋದು ಅಥವಾ ಕ್ರಿಮಿನಾಶಕಗಳಾಗ್ಬೋದು ಇದನ್ನ ಬಲ್ಕ್ ಅಲ್ಲಿ ಕೂಡ ಖರೀದಿ ಮಾಡಿಕೊಂಡು ರೈತರಿಗೆ ಹಂಚಿಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಮಾಡಬಹುದು, ಮಾಡಬಹುದು. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಕೂಡ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ. ಈಗ ತೆಂಗು ಬೆಳೆಗಾರರ ಸಂಘಟನೆಗಳಿಗೆಲ್ಲ ಅದು ಮೌಲ್ಯವರ್ಧನೆ ಮಾಡುವುದಕ್ಕಾಗಬಹುದು ಅಥವಾ ಒಂದು ರಸಗೊಬ್ಬರವನ್ನು ಪೂರೈಸುವುದಕ್ಕಾಗಬಹುದು, ಎಲ್ಲದಕ್ಕೂ ಕೂಡ ಸಹಾಯಧನವನ್ನು ಕೊಡುವಂತಹ ವ್ಯವಸ್ಥೆ ಉಂಟು. ಅದು ತೆಂಗು ಬೆಳೆಗಾರರದ್ದು ನಮಗೆ ಬರಲಿಲ್ಲ ಇನ್ನು. ಮತ್ತೆ ಪ್ರಧಾನಮಂತ್ರಿ ಯೋಜನೆಯಿಂದ ವರ್ಷಕ್ಕೆ 8,000 ರೂಪಾಯಿ ಬರ್ತಾ ಇದೆ, 2,000 ರೂಪಾಯಿ. ಮತ್ತೆ ಅದರಿಂದ ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಬರ, ಒಟ್ಟಿಗೆ 10,000 ರೂಪಾಯಿ ಸಿಗ್ತಾ ಇದೆ ಪ್ರತಿಯೊಬ್ಬ ಬೆಳೆಗಾರನಿಗೂ. ಅದರಿಂದ ಎಷ್ಟೋ ಅನುಕೂಲ ಆಗಿದೆ. ಯಾವ ರೀತಿ ಅಂತ ಹೇಳಿ? ಈಗ ಅಕಸ್ಮಾತ್ ನಾವು ಬೆಳೆಗೆ ಏನೋ ಸಾಗ ಹಾಕಬೇಕಾಯ್ತು ಅಥವಾ ಬೀಜ ತಗೊಳ್ಬೇಕಾಯ್ತು, ಆ ದುಡ್ಡು ನಾವು ಉಪಯೋಗ ಮಾಡಬಹುದಲ್ಲ. ಮತ್ತೆ ಈಗ ರಸಗೊಬ್ಬರ ಅಷ್ಟು ಉಪಯೋಗ ಮಾಡೋದಷ್ಟು ಒಳ್ಳೇದಲ್ಲ. ಮತ್ತೆ ಈಗ ಹೊಟ್ಟೆಗೊಬ್ಬರ, ಈಗ ಇಲ್ಲಿ ಪರಿಸ್ಥಿತಿ ಹೊಟ್ಟೆಗೊಬ್ಬರ ಸರ್ ನಾವು ದುಡ್ಡು ಕೊಟ್ಟೆ ತಗೊಳ್ಳುವ ಪರಿಸ್ಥಿತಿ ಬಂದಿದೆ ಈಗ, ಅದನ್ನ ತಗೊಳ್ಳಿಕ್ ನಮ್ಗೆ ಅನುಕೂಲ ಆಗತ್ತೆ. ಈ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಇಂಥ ಒಂದು ಸಹಾಯಧನವನ್ನು ನೀಡುವಂತ ಒಂದು ವ್ಯವಸ್ಥೆ ಇರ್ತದೆ, ಪೂರ್ವಕವಾಗಿ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿ. ಹಾಗಾಗಿ ರೈತರಿಗೆ ಯಾಕೆ ಕೊಡಬಾರ್ದು ಅಲ್ವಾ? ಕೊಡಬಾರದು ಅಂತೇಳಿ ನಾವು ಹೇಳ್ಬೋದು. ಇದು ಒಂದು ರೀತಿ ಸಹಾಯಧನವೇ. ಅದು ಕೊಡ್ಬೇಕು, ಯಾಕೆ ಕೊಡ್ಬೇಕು ಅಂತೇಳಿ ಅದು ಭಾವನೆ ಬರ್ತದೆ. ಈಗ ಸಹಾಯಧನ ಇಲ್ಲೇ ಈ ಸರ್ತಿ ಅಲ್ಲಿ ಕಳೆದ ವರ್ಷ ಮೇಲೆ ಬಯಲುಸೀಮೆಯಲ್ಲಿ ತರಕಾರಿ ಪೂರ್ಣ ತೆಗೆದು ಹೊಂಡ ಹಾಕಿ ಮುಚ್ಚಿ ಹಾಕಿದ್ರು. ಈಗ ಸಹಾಯಧನ ಅದಕ್ಕೆ ಕೊಟ್ಟದಿದ್ರೆ ಸ್ವಲ್ಪ ಅದಕ್ಕೆ ಅನುಕೂಲ ಆಗೋದಿಲ್ವಾ? ಅಥವಾ ಗೌರ್ಮೆಂಟ್ ಅದನ್ನೆಲ್ಲ ಪರ್ಚೇಸ್ ಮಾಡಿದ್ರೆ ರೈತರಿಗೆ ಎಷ್ಟೋ ಅನುಕೂಲ ಆಗ್ತಿಲ್ವಾ? ಇಲ್ಲ, ಮಾಡೋದಿಲ್ಲ. ಈಗ ಜನರಿಗೆ ವಿಮೆ ಸೌಲಭ್ಯ ಇದೆ, ಜಾನುವಾರುಗಳಿಗೆ ವಿಮೆ ಸೌಲಭ್ಯ ಇದೆ, ಹಾಗೆ ಬೆಳೆಗಳಿಗೂ ಕೂಡ ಬಂದ್ರೆ ಒಳ್ಳೇದಲ್ವಾ? ಬೆಳೆಗಳಿಗೆ ಬಂದ್ರೆ ಒಳ್ಳೇದು, ಖಂಡಿತ ಒಳ್ಳೇದು. ಆದ್ರೆ ಬರ್ತಾ ಇದೆ ಬೇಸಾಯಕ್ಕೆ, ಭತ್ತದ ಬೇಸಾಯಕ್ಕೆ ಬರ್ತಾ ಇದೆ, ಬೆಳೆಗಳಿಗೆ ಬರ್ತಾ ಇದೆಯಾ, ಬಂದಿದೆಯಾ? ಬರ್ತಾ ಇದೆ ಅಷ್ಟೇ, ಇನ್ನು ಮೊದಲ ಹಂತ ಇದೆ ಅಷ್ಟೇನು ಬರಲಿಲ್ಲ. ಅದು ಯಾವ ರೀತಿ ಇದ್ರೆ, ಅದರ ಸ್ವರೂಪ ಹೇಗಿದ್ರೆ ಒಳ್ಳೇದು ಅಂತ ಹೇಳ್ತೀವಿ ಅಂದ್ರೆ, ಸ್ವರೂಪ ಅಂತೇಳಿ ಹೇಳಿದ್ರೆ ನಮ್ಗೆ ಖರ್ಚು ಲಾಭದ ಲಾಭ ಅಲ್ಲದೆ ಇದು ಖರ್ಚಿನ ಮಟ್ಟ ಒಂದು ಪೂರ್ಣ ಸಿಕ್ಕಿದ್ರೆ ನಮ್ಗದು ಒಳ್ಳೇದಾಗತ್ತೆ. ಪೂರ್ಣ ನಾವು ಲಾಭ ಸಹ ಸೇರಿಸಿ ಕೊಡಿ ಅಂದ್ರೆ ನಮ್ಗೆ ಅದು ಗೌರ್ಮೆಂಟ್ ಎಷ್ಟೋ ಕೋಟಿ ಬೇಕು ಅದಕ್ಕೆ, ಅದು ನಾವು ಒಪ್ಕೊಳ್ಳೋದಿಲ್ಲ. ಖರ್ಚನ್ ಸಿಕ್ಕಿದ್ರೆ ಸಾಕು ನಮ್ಗೆ, ಇಲ್ಲ ಅದನ್ನು ಕೊಡೋದಿಲ್ಲ. ಅದು ಎಲ್ಲ ಈ ಮಧ್ಯವರ್ತಿ ಹಾವಳಿಯಿಂದ. ಆಮೇಲೆ ಈಗ ನೇರವಾಗಿ ಕೃಷಿ ಉತ್ಪನ್ನವನ್ನು ಮಾರಾಟ ಮಾಡುವುದರ ಬದಲಿಗೆ ಒಂದಷ್ಟು ರೈತರ ಹಂತದಲ್ಲಿ ಮೌಲ್ಯವರ್ಧನೆಯನ್ನು ಮಾಡಿಕೊಂಡು ಮಾರಾಟ ಮಾಡಿದರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದು ಸಾಧ್ಯ ಇದೆ, ಕೃಷಿ ಕ್ಷೇತ್ರದಲ್ಲಿ ಯಾಕೆ ಸಾಧ್ಯ ಇಲ್ಲ ಅಂತ? ಕೃಷಿ ಕ್ಷೇತ್ರ ಅಂತ ಹೇಳಿದ್ರೆ ಇಲ್ಲಿಗ ಭತ್ತ ಮುಖ್ಯವಾದ ಬೆಳೆ, ಅದು ಇಲ್ಲಿ ಲೋಕಲ್ ಅವರಿಗೆ ಬೇಡ. ನಾವು ಎಲ್ಲಿ ತಗೊಂಡೋಗಿ ಮಾರಾಟ ಮಾಡೋದು? ಅದು ಎಲ್ಲೋ ಹೊರಗೆ ಹೋಗ್ಬೇಕು, ಇಲ್ಲೇ ತಮಿಳುನಾಡಿಗೆ ಹೋಗ್ಬೇಕು. ಯಾಕಂದ್ರೆ ಈ ಭತ್ತ, ಈ ಗಿಡ್ಡ ಭತ್ತ ಉಪಯೋಗಿಸೋದು ತಮಿಳುನಾಡು ಮಾತ್ರ, ತಮಿಳುನಾಡು ಕೇರಳ ಮಾತ್ರ. ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ನಮ್ಗೆ ಸಾಗಾಟ ಕೂಲಿ ನಮ್ಗೆ ಸಿಕ್ಕೋದಿಲ್ಲ, ಅದರಿಂದ ಅದು ಆಗೋದೇ ಇಲ್ಲ. ಅದು ಮತ್ತೆ ಇಲ್ಲಿ ಕೋಸ್ಟಲ್ ಲೈನ್ ಅಲ್ಲಿ ಕೆಂಪು ಅಕ್ಕಿನ ನಮ್ಗೆ ಕೊಡ್ಬೇಕು ಅಂತೇಳಿ ಈ ಕಾರ್ಡ್, ಕೆಂಪು ಕಾರ್ಡ್ ಅವ್ರದ್ದು ಆಗಲೇ ಇಲ್ಲಿ ಬೆಳೆದ ಕೆಂಪು ಅಕ್ಕಿ ನಮ್ಗೆ ಕೊಡ್ಲಿಕ್ಕೆ ಒಂದ್ ತಿಂಗಳಿಗೂ ಕೊಡ್ಲಿಕ್ಕೆ ಸಾಕಾಗೋದಿಲ್ಲ, ಅದನ್ನ ಪರ್ಚೇಸ್ ಮಾಡೋದು ಇಲ್ಲ. ಅದು ಈಗ ಭತ್ತದ ಕೃಷಿಯಲ್ಲಿ ಖರ್ಚನ್ನ ಕಡಿಮೆ ಮಾಡುವಂತ ಒಂದು ವಿಧಾನ ಹೇಗೆ, ಯಾವ ರೀತಿ ಮಾಡಬಹುದು? ಖರ್ಚಂತೂ ಈಗ ಈ ಮಿಷಿನರಿ ಬರ್ಲಿಕ್ಕೆ ಹೋಗಿ ಖರ್ಚು ಕಮ್ಮಿ ಆಗಿದೆ. ಉದಾಹರಣೆಗೆ ನಾನು ಹೇಳ್ತೇನೆ, ಈಗ ಮೊನ್ನೆ ಒಂದು 70-80 ಸೆಂಟ್ಸ್ ಸುಗ್ಗಿ ನೆಟ್ಟಿದ್ದೇನೆ, ಮಾಮೂಲಿ ಸುಗ್ಗಿ ನೋಡುವಂತ ಗದ್ದೆ ಅಲ್ಲಿ ಕೆಳಗೆ 5,300 ರೂಪಾಯಿ ಮಿಷನ್ ಕೂಲಿ, ನೆಟ್ಟಿ ಕೂಲಿ. ಅದೇ ನಾನು ಕೈಯಲ್ಲಿ ನೋಡೋದಾಗಿದ್ರೆ 9,700 ರೂಪಾಯಿ ಆಗ್ತಾ ಇತ್ತು. ನಾನು ಬೆಳಿಗ್ಗೆ ಕೂತು ಲೆಕ್ಕ ಹಾಕಿದೆ, ನಾನು ಹೂಟಿ ಅದಕ್ಕೂ ಹೂಟಿ ಆಗ್ಬೇಕು, ಇದಕ್ಕೂ ಹೂಟಿ ಆಗ್ಬೇಕು, ನೀರಿನ ಖರ್ಚು ಇಲ್ಲ ಅದಕ್ಕೆ. ಆಗ್ಲಿ ನಮ್ಗೆ ಲಾಭ ಯಾವ್ದು? ಇದೇ ಲಾಭ ಅಲ್ಲ ಇದು, ಹೆಚ್ಚು ಕಮ್ಮಿ ಅರ್ಧಕ್ಕರ್ಧ ಖರ್ಚು ಕಮ್ಮಿ ಆಗ್ತಾರೆ. ಮಿಷಿನರಿ ಮಾಡ್ಬೇಕು, ಕೈಯಲ್ಲಿ ಮಾಡಿದ್ರೆ ಖರ್ಚು ಜಾಸ್ತಿ. ಮತ್ತೆ ಅಲ್ಲಿ ಆಳುಗಳು ಸಿಕ್ಕುದೂ ಇಲ್ಲ, ಸಿಕ್ಕಿದ್ರು ಅವ್ರನ್ನ ಕಂಡ್ಕೊಳ್ಳಿ ನಮ್ಮ ಸಾಧ್ಯ ಆಗೋದಿಲ್ಲ. ಖರ್ಚು ಕಡಿಮೆ ಆಗುವುದು ಮಾತ್ರ ಅಲ್ಲ, ಜೊತೆಗೆ ಬೇಗ ಶೀಘ್ರವಾಗಿ ಕೆಲಸವೂ ಕೂಡ ಆಗ್ತದೆ. ಅದೇ 70-80 ಸೆಂಟ್ಸ್ ಅಂತ ಹೇಳಿ ಹೇಳೋದು, ಸಾಧಾರಣ 3:30 ಆಗಿದೆ. ಕೂಲಿ ಹಾಳಾದ್ರೆ ಬೆಳಿಗ್ಗೆ ಸಾಧಾರಣ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಆಗುತ್ತೆ. ಅದಾಗಿ 2 ಗಂಟೆ ಅಂತೂ ಮಿನಿಮಮ್ ಆಗುದಿಲ್ಲ. ಅದು ಅವರಿಗೆ ಕುಡಿಲಿಕ್ಕೆ ನೀರು ಸಪ್ಲೈ ಮಾಡಬೇಕು, ಮತ್ತು ಬಿಸಿಲು ಜಾಸ್ತಿ ಆದರೆ ಅವರಿಗೆ ಬೊಂಡ ಅದೆಲ್ಲ ತಂದು ಕೊಡಬೇಕು, ಕಾಫಿ ತಿಂಡಿ ವ್ಯವಸ್ಥೆ ಆಗಬೇಕು. ಇದೇನು ಇಲ್ಲ, ಬೆಳಿಗ್ಗೆ 9 ಗಂಟೆ ಸ್ಟಾರ್ಟ್ ಮಾಡು, 2 ಗಂಟೆ ಒಳಗೆ ಕ್ಲೋಸ್. ಆಮೇಲೆ ಇನ್ನೊಂದು ಮಾತು ಹೇಳೋದನ್ನ ನಾನು ಕೇಳಿದ್ದೇನೆ, ಈಗ ಮೆಷಿನ್ನಲ್ಲಿ ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಮನುಷ್ಯರು ನಾಟಿ ಮಾಡಿದ ಹಾಗೆ ಆಗುವುದಿಲ್ಲ, ಅದು ಮೆಷಿನ್ ಅಲ್ವಾ ಅಂತ ಹೇಳ್ತಾರೆ, ಇದು ನಿಜವಾ? ಅದಷ್ಟು ಒಳ್ಳೇದು ಇನ್ನೊಂದಿಲ್ಲ. ಕಳೆದ ವರ್ಷ ಅದೇ ಸುಗ್ಗಿಗದ್ದಿ ನೆಟ್ಟಿದ್ದೇನೆ ನಾನು, 70 ಸೆಣಸಿಗೆ 24 ಮುಡಿ ಅಕ್ಕಿ ಆಗಿದೆ. ನೀವು ಮಿಷನ್ ನಾನು ಯಾವತ್ತು 24 ಮುಡಿ ಅಕ್ಕಿ ಅದ್ರ ಬೆಳಿಲೇ ಇಲ್ಲ, ಯಾವತ್ತೂ ಬೆಳಿಲ್ಲ. ಈ ವರ್ಷ ನೋಡ್ಬೇಕು. ಮತ್ತೆ ಇಲ್ಲಿ ಮನೆ ಹತ್ರ ಕಾತಿ ಮಿಷನರಿ ನೆಟ್ಟಿ ಮಾಡಿದ್ದು, ಇಲ್ಲಿ 78 ಚೀಲ ಭತ್ತ ಇಲ್ಲ ಆಗಿದೆ, ಇಷ್ಟು ಬೆಳಿಲೇ ಇಲ್ಲ. ನಾವು ಇಲ್ಲಿ ಮನೆ ಎದುರು ಗದ್ದೆಯಲ್ಲಿ ನೆಟ್ಟಿದ್ದೇವೆ, ಕೈ ನೆಟ್ಟಿ ಮಾಡಿದ್ದ 1.5 ಟ್ಯಾಂಕಿ ಭತ್ತ ಆಗಿದೆ, ಸಾಧಾರಣ 55 ಸೆಂಟ್ಸ್. ಈಗ ವಾತಾವರಣದಲ್ಲಿ ಕೂಡ ಸಾಕಷ್ಟು ಏರುಪೇರು ಆಗುವುದನ್ನ ನಾವು ನೋಡ್ತೀವಿ. ಈ ವರ್ಷ ನೋಡಿದ್ರೆ ಅಕಾಲಿಕ ಮಳೆ, ಡಿಸೆಂಬರ್ ವರೆಗೂ ಕೂಡ ಮಳೆ ಇತ್ತು ಅಂತ. ಈ ಮಳೆಯ ವೈಪರೀತ್ಯದಿಂದಾಗಿ ಅಥವಾ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಆಗುವುದರಿಂದಾಗಿ ಈ ಕೃಷಿ ಬೆಳೆಗಳಿಗೆಲ್ಲ ತೊಂದರೆ ಆಗ್ತಾ ಇದೆಯಾ? ಆಗ್ತದೆ, ಅಂತದ್ದು ಹೇಳುವಂತ ತೊಂದರೆ ಏನಾಗ್ಲಿಕ್ಕಿಲ್ಲ. ಮಳೆಯಿಂದ ಸ್ವಲ್ಪ ಪೆಟ್ಟು ಬಿದ್ದೇ ಬಿಡುತ್ತೆ. ಈ ವರ್ಷ ಅಕಾಲಿಕ ಮಳೆಯಿಂದ ಭತ್ತ ಪುನಃ ಗದ್ದಲ್ಲಿ ಉದುರಿ ಹೋಗಿದೆ. ಇಲ್ಲೇ ಇದ್ದಿದ್ರು ಸತ್ತಿಗೂ ನಾವು ಬೆಳೆಗಾರನ ಅಡ್ಡಗಳಿಗೆ ಸಾಧ್ಯ ಇಲ್ಲ ಈ ವರ್ಷದ ಮಟ್ಟಿಗೆ. ಅಷ್ಟು ಒಳ್ಳೆ ಬೆಳೆ ಬಂದಿದೆ. ಅದು ಮಳೆ ಬಂದು ಪುನಃ ಗದ್ದೆಯಲ್ಲಿ ಬಿದ್ದೋಗಿದೆ. ಕಡೆಗೆ ಮಿಷನ್ ಅವ್ರದ್ದು ಅವ್ರ ನೀರು ಬಂದ ಗದ್ದೆಯಲ್ಲಿ ನೀರಿದ್ದು ಕೆಳಗೆ ಇಳಿಯೋದಿಲ್ಲ, ಇಳಿದು ಸುಖ ಇಲ್ಲ. ಅದು ಭತ್ತ ಪೂರ್ಣ ಗದ್ದೆಯಲ್ಲೇ ಹೋಗ್ತದೆ. ತುಂಬಾ ಲಾಸ್ ಆಗಿದೆ ಈ ವರ್ಷ. ಅದು ಬೇಸಾಯ ಒಳ್ಳೇದು ಉಂಟು ಈ ವರ್ಷ. ಭತ್ತದ ಕೃಷಿ ಆದ ನಂತರ, ಅಂದ್ರೆ ಕಟಾವು ಆದ ನಂತರ, ನೀವು ಧಾನ್ಯದ ಬೆಳೆಗಳನ್ನು ಕೂಡ ಬೆಳಿತೀರಿ ಅಂತ ಹೇಳಿರಿ, ಈ ಬಗ್ಗೆ ಹೇಳಿ ಸ್ವಲ್ಪ. ಭತ್ತದ ಕಟಾವು ಆದ ಕೂಡಲೇ ನಾವು ಈಗ ಮುಂಚೆ ಈ ಹತ್ತಿನ ಜೋಡ ಅಥವಾ ಕೋಣನ ಜೋಡ ಎಲ್ಲ ಹೂಡಿ, ಇವಾಗ ಪುನಃ ಟಿಲ್ಲರ್ ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗಿದೆ. ಟ್ರ್ಯಾಕ್ಟರಲ್ಲಿ ಫಸ್ಟಿಗೆ 1-2 ಸಲ ಹೂಡಿ ಹಾಗೇ ಬಿಡ್ತೇವೆ ಸ್ವಲ್ಪ ದಿವಸ. ಅದು ನಮ್ಮ ಭಾಷೆಯಲ್ಲಿ ಮಣ್ಣು ಮುಗ್ಗಬೇಕು ಅಂತೇಳಿ ಹೇಳಿ, ಆ ನಂತರ ಹಟ್ಟಿಗೊಬ್ಬರ ಹಾಕಿ ಸುಣ್ಣ ಹಾಕಿ ಹಟ್ಟಿಗೊಬ್ಬರ ಅಲ್ಲ, ಫಸ್ಟಿಗೆ ಹಟ್ಟಿಗೊಬ್ಬರ ಹಾಕಿ ಹುಡುದು, ಆಮೇಲೆ ಸುಣ್ಣ ಹಾಕಿ ಹುಡುದು, ಆಮೇಲೆ ಮತ್ತೆ 2 ಸಲ ಸುಣ್ಣ ಹಾಕಿ 2 ಸಲ ಹೂಟಿ ಆಯ್ತು. ಆಮೇಲೆ ಗೌರ್ಮೆಂಟ್ ಗೊಬ್ಬರ ಏನೋ ತೆಳು ಲೈಟಾಗಿ ಏನೋ ಕೊಟ್ಟು ಅಲ್ಲಿಗೆ 3 ಸಲ ಹೂಟಿ ಆಯ್ತು, 3 ಸರ್ತಿ ಆಯ್ತು. ಡೈರೆಕ್ಟ್ ಬೀಜ ಅದು ಈಗ ಕೂರಿಗೆ ಭತ್ತ ಅಂತೇಳಿ ನೇಲಿಗೆ ಬೀಜ ಬಿಡ್ಲಿಕ್ಕೆ ಬಂದಿತ್ತು, ಅದು ಅಲ್ಲಷ್ಟು ಸಕ್ಸಸ್ ಇಲ್ಲ. ಇಲ್ಲಿ ನಾವೀಗೆಲ್ಲ ಬಿತ್ತುತ್ತಾ ಇದ್ದೇವೆ ನೆಲಗಡಲೆ, ಸ್ವಲ್ಪ ಅಂಶ ಹೋಗ್ತದೆ, ಹೋದು ಅಡ್ಡಿಲ್ಲ, ಇದೇ ಲಾಭದಾಯಕ ಅಂತೇಳಿ ಬಿತ್ತಾ ಇದ್ದೇವೆ ಅಷ್ಟೆ. ಇದಕ್ಕೆ ಪ್ರತ್ಯೇಕವಾಗಿ ನೀರಾವರಿ ವ್ಯವಸ್ಥೆ ಅಂತ ಉಂಟು ಅಥವಾ ಭತ್ತದಲ್ಲಿ ಕೊಯ್ದಳದಂತ ಅದೇ ನೀರು ಸಾಕು? ನೀರಾವರಿ ವ್ಯವಸ್ಥೆ ಇಲ್ಲಿ ಇಲ್ಲ, ಈ ಬೈಲಲ್ಲಿ ಇಲ್ಲ. ನೀರಾವರಿ ಬೇಡ ಆಗತ್ತೆ ಅದಕ್ಕೆ. ಇದು ಒಂದು ಸರ್ತಿ ತಂಪಿದ್ದು, ಇನ್ನು ಸಾಧಾರಣ ಈಗ ಮೊನ್ನೆ ಆದ್ದು ಡಿಸೆಂಬರ್, ಜನವರಿ ಫೆಬ್ರವರಿ ಮಾರ್ಚ್ ತನಕ ತಂಪು ಹಾಗೇ ಇರ್ತದೆ. ಮತ್ತು ಧಾನ್ಯಕ್ಕೆ ತಂಪು ಹಾಗೆ ಇದ್ರೆ ನಮಗೆ ಬೆಳೆ ಸಿಕ್ಕುವುದಿಲ್ಲ, ಸುಳಿ ಬರ್ತಾ ಇರತ್ತೆ, ಗಿಡ ಒಣಗುದಿಲ್ಲ, ಕೂಡಾಗುವುದು ಇಲ್ಲ, ತಂಪು ಹೊಣಿತಾ ಹೋಗ್ಬೇಕಾಗ್ಲಿ ನಮಗೆ ಒಳ್ಳೇದಾಗತ್ತೆ. ಈಗ ಧಾನ್ಯಗಳಿಗೆ ಅಂತಲೇ ಪ್ರತ್ಯೇಕವಾಗಿ ಗೊಬ್ಬರ ಕೊಡ್ತೀರಾ ನೀವು? ಹಾ, ಧಾನ್ಯಕ್ಕೆ ಅಂತೇಳಿ ಹೇಳಿ ಈಗ ಕೊಯ್ಲು ಆದ ಮೇಲೆ ಕೂಡುವಾಗ ಗೊಬ್ಬರ ಕೊಟ್ಟೆ ಕೊಡ್ಬೇಕು, ಹಟ್ಟಿ ಗೊಬ್ಬರ ಕೊಡ್ಲೇಬೇಕು. ರಾಸಾಯನಿಕ ಗೊಬ್ಬರ ಕೊಡ್ತೀರಾ? ಲೈಟಾಗಿ, ಅದು ಅಷ್ಟು ಬೇಕೇ ಅಂತೇಳಿ ಅಲ್ಲ, ಕೊಡ್ತೇವೆ ಅಷ್ಟೇ. ಆಮೇಲೆ ಕಳೆ ನಿರ್ವಹಣೆ ಎಲ್ಲ ಹೇಗೆ ಮಾಡುವಂಥದ್ದು ಧಾನ್ಯಗಳಲ್ಲಿ? ಈಗ ಇಷ್ಟು ವರ್ಷ ತನಕ ಕೈಯಲ್ಲೇ ಕಿತ್ತು ಕಳೆ ನಿರ್ವಹಣೆ ಆಗ್ತಾ ಇತ್ತು, ಈಗ ಅದಕ್ಕೆಲ್ಲ ಗೌರ್ಮೆಂಟ್ ಸ್ಪ್ರೇ ಮಾಡೋದೆಲ್ಲ ಬಂದಿತ್ತೆ, ಅದಷ್ಟು ಸಕ್ಸಸ್ ಆಯ್ಕೆ ನೋಡ್ಲಿಲ್ಲ ಇನ್ನು. ಕಳೆ ಕೊಚ್ಚು ಮಿಷಿನ್ ಎಲ್ಲ ಉಂಟಾ? ಕೊಚ್ಚು ಮಿಷನ್ ಅಲ್ಲ, ಅದು ಹುಡಿ, ಅದಕ್ಕೆ ಔಷಧ ಅದನ್ನ ಸ್ಪ್ರೇ ಮಾಡಿಬಿಡೋದು, ಕಳೆ ಗಿಡ ಎಲ್ಲ ಸಾಯ್ತದೆ. ಮಣ್ಣಿಗೆ ಒಳ್ಳೇದಲ್ಲ, ಮಣ್ಣೆ ಒಳ್ಳೇದಲ್ಲ, ಮತ್ತೆ ಆಳು ಸಿಗೋದಿಲ್ಲ. ಆಮೇಲೆ ಅಡಿಕೆ ತೋಟ ಕೂಡ ಇದೆ ನಿಮಗೆ? ಅಡಿಕೆ ತೋಟ ಹೆಚ್ಚಿಲ್ಲ, ಇಲ್ಲ ಒಂದು 10-12 ಮರ ಇಬ್ಬರು ಅಷ್ಟೇ. ತೆಂಗು ತೆಂಗು ಉಂಟು, ಒಂದು 80 ಮರದ ತನಕ ಉಂಟು. ಈ ಒಂದು ವರ್ಷದ ನಿರ್ವಹಣೆ ಕ್ರಮ ಅಂದ್ರೆ ಏನು ತೆಂಗಿನ ತೋಟದಲ್ಲಿ? ವರ್ಷದ ನಿರ್ವಹಣೆ ಕ್ರಮ ಅಂದ್ರೆ ಸಾಧಾರಣ ಆಗಸ್ಟ್ ತಿಂಗಳಲ್ಲಿ ಅದಕ್ಕೆ ಬುಡ ಮಾಡಬೇಕು. ಆಗಸ್ಟ್ ಅಲ್ಲಿ ಮಳೆಗಾಲದಲ್ಲಿ ನೀರು ನಿರ್ತದೆ ಬುಡದಲ್ಲಿ? ಬುಡದಲ್ಲಿ ನೀರು ನಿಂತು ಕೂಡಲೇ ಹಿಂಗೆ ಹೋಗ್ತದೆ ಅದು. ಮರಳು ಶುದ್ಧ ಮರಳು ಇದು. ಆ ಕಟ್ಟೆ ಮಾಡಿದ ಕೂಡಲೇ ಅದಕ್ಕೆ ಗೊಬ್ಬರ ಕೊಡ್ಲೇಬೇಕು. ಹೇಗೆ ಕೊಡ್ತೀರಿ ಗೊಬ್ಬರ? ಗೊಬ್ಬರ ಆ ಬುಡ ಒಂದ್ ಸ್ವಲ್ಪ ಬಿಡಿಸಿ ಸುತ್ತಲೂ ಗೊಬ್ಬರ ಹದರ್ಸೋದು. ಸಾಧಾರಣ ಒಂದು ಹೆಡ್ಗೆಗೆ ಒಂದು ಕಟ್ಟೆಗೆ 15-16 50-60 ಕೆಜಿ ಗೊಬ್ಬರ ಕೊಡ್ತೇವೆ. ಮತ್ತೆ ಮಣ್ಣು ಮುಚ್ಚಬೇಕು? ಮಣ್ಣು ಅದನ್ನ ನಮ್ಗೆ ಮಣ್ಣು ಮುಚ್ಚಲೇಬೇಕು, ಇಲ್ಲ ಬಿಸಿಲಿಗೆ ಒಣಿತದೆ ಅದು. ಆಮೇಲೆ ಸ್ವಲ್ಪ ದಿವಸದ ಮೇಲೆ ಲೈಟ್ ಆಗಿ ಒಂದು ಬುಡದ ಲೆಕ್ಕಾಚಾರ ತಕೊಂಡ್ರೆ ಒಂದು ಬುಡ ಬಿಡಿಸ್ಲಿಕ್ಕೆ ಗೊಬ್ಬರ ಹಾಕಿ ಮಣ್ಣು ಮುಚ್ಚಲಿಕ್ಕೆ ಎಷ್ಟು ಖರ್ಚಾಗಬಹುದು? ಖರ್ಚು ಸಾಧಾರಣ 60-75 ರೂಪಾಯಿ ತನಕ ಬೆಳಬಹುದು ಒಂದು ಬುಡಕ್ಕೆ. ಒಂದು ಬುಡಕ್ಕೆ ಒಂದು ದಿವಸಕ್ಕೆ ಎಷ್ಟು ಬುಡ ಮಾಡಬಹುದು? ದಿವಸಕ್ಕೆ ಒಂದು 5-6 ಬುಡ ಮಾಡಬಹುದೇನೋ ಅಷ್ಟೇ. ಅಂದ್ರೆ ಇಲ್ಲಿ ಕಟ್ಟೆ ಬುಡದ ಲೆಕ್ಕ ಅಲ್ಲ, ದಿವಸದ ಲೆಕ್ಕ ಆಗಪ್ಪ ನಮಗೆ ಅದೇ ವರ್ಕೌಟ್ ಆಗುತ್ತೆ. ಮತ್ತೆ ಇಲ್ಲಿ ಅಡಕೆ ಬೆಳೆ ಯಾಕೆ ಇಲ್ಲ ಅಂತೇಳಿ ಹೇಳಿದ್ರೆ ಇಲ್ಲಿ ಆಸ್ಪಾಸ್ ಪೂರ್ಣ ಈ ಹನೆ ಮರ ಅಂತೇಳಿ ಹೇಳಿ ತಾಟೆ ನುಂಗು ಅದು ಜಾಸ್ತಿ, ಅದರಲ್ಲಿ ಪೂರ್ಣ ಹದ್ದು ಇದೆ. ನಾವು ತೆಂಗಿನ ಅಡಕೆ ಮರ ಅಥವಾ ತೆಂಗಿನ ಮರ ಯಾವುದೇ ಮರ ಹತ್ತಲಿ ಅವು ಹದ್ದು ಬಂದು ನಮ್ಮನ್ನ ಕುಗ್ತವೆ, ತಲೆ ತುಂಬಾ ಗಾಯ. ಅದಕ್ಕೆ ಅಡಕೆ ಇಲ್ಲಿ ಹೆಚ್ಚು ಬೆಳೆದಿಲ್ಲ. ಹೆಲ್ಮೆಟ್ ಹಾಕೊಂಡು ಹತ್ಬೇಕು? ಹೆಲ್ಮೆಟ್ ಹಾಕೊಂಡು ಅವು ಬಂದು ಹೊಡೆದೇವು, ಅದು ಪೆಟ್ಟು ತಾಸ್ಕೊಂಬ ಸಾಧ್ಯ ಇಲ್ಲ. ಎಲ್ಲಾಯ್ತು ಒಂದು ಕುಚ್ಚುದೇವು. ಅವು ಯಾಕೆ ಬರ್ತವೆ ಇದಕ್ಕೆ? ಅದು ಮೊಟ್ಟೆ ಹನಿ ಮಾಡದಲ್ಲ ಉಂಟು, ತನ್ನ ಮೊಟ್ಟೆಗೆ ಅಥವಾ ತನ್ನ ಮರಿಗೆ ಪೆಟ್ಟು ಮಾಡ್ತು ಅಂತೇಳಿ ಇಲ್ಲಿ ಬಂದು ಕೂಕೋದು. ನಮ್ಗೆ ನಾವು ಇದ್ದ ಅಡಕೆ ಮರದೆಲ್ಲ ತೆಗಿತಾ ಇತ್ತು. ತೆಂಗಿನ ಮರದಲ್ಲೆಲ್ಲ ಕಾಯಿ ಕೀಳಿಕ್ಕೆ ಬಿಡುದಿಲ್ಲ? ಕಾಯಿ ಬಿಡುದಿಲ್ಲ, ವಿದ್ಯುತ್ ಮಾತ್ರ ಹಾಕೋದಷ್ಟೇ. ಇಲ್ಲಿ ಆ ಕಾಯಿ ಕೊಯ್ಯೋಕೆ ನಾವು ಜಾಗೃತಿ ಹೇಳತ್ತ, ಹದ್ದು ಬತ್ತ ಜಾಗೃತಿ ಮಾಡ್ಕೋ ಅಂತ ಹೇಳಿ ಅವ್ ಜಾಗೃತಿ ಮಾಡ್ಕೊಂಡು ಹತ್ತ. ಏನ್ ಜಾಗೃತಿ ಅಂದ್ರೆ? ಜಾಗೃತಿ ಅಂದ್ರೆ ಕತ್ತಿ ಇರತ್ತಲ್ಲ ಕೈಗೆ, ಆ ಕತ್ತಿ ಬೀಸ್ತಾ ಇರ್ತ. ಇಲ್ಲಾಂದ್ರೆ ಫುಲ್ಲು ಫುಲ್ ಅವ್ನ್ ಹೋಗ್ತಾ ಮೈ ತುಂಬಾ ಸಿಗ್ತವೆ. ಒಂದು ವಿಶೇಷವಾದ ಅನುಭವ ಇದು. ವಿಶೇಷ ಅಂದ್ರೆ ಇದು ನಂಗೆ ಅನುಭವ ಆಯ್ತು. ಇದು ನಾನು ಹನೆ ಮರ ಹತ್ತಿ ತಾಟ ಇದು ಬೆಂಡ ಕಡಿಯುವಾಗ ಒಂದ್ಸರ್ತಿ ಬಂದು ಕುಕ್ತ, ಕುಕ್ಕಿದ ಕೂಡಲೇ ಕೂಡ ಕೆಳಗೆ ಇಳಿದೆ ನಾನು, ತಲೆಗೆ ಮುಂಡಸ್ ಕಟ್ಕಡೆ ಹೋದೆ. ಮತ್ತೆ ಬಂತು ಮುಂಡಸ್ ಕಚ್ಚೊಂದು ಎಲ್ಲೋ ಆಗ್ತದ, ಇಡೀ ಪಾಣಿ ಪಂಚ ಒಂದು ಎಲ್ಲಿ ಹೋಯ್ತಾನೆ ಗೊತ್ತಿಲ್ಲ. ಅದ್ರ ಮೇಲೆ ಕೈ ಕತ್ತಿ ವ್ಯಾಪಾರ ಶುರು ಮಾಡಿದ್ವಿ ಅಷ್ಟೇ. ಹಾ, ರಮೇಶ್ ಮೇಯವರೇ ಕೃಷಿಯಲ್ಲಿ ಸಾಕಷ್ಟು ತೊಡಗಿಸಿಕೊಂಡ ಹಾಗೆ ಸಮಾಜ ಸೇವೆಯಲ್ಲೂ ಕೂಡ ನೀವು ತೊಡಗಿಸಿಕೊಂಡಂತವ್ರು, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ಸಮಾಜ ಸೇವೆ ಅಂತ ಹೇಳಿದ್ರೆ ಅವ್ನು ಕಲ್ಯಾಣ ಮಂಟಪದಲ್ಲಿ ಮ್ಯಾನೇಜರ್ ಆಗಿದ್ದಿದೆ, ಅಲ್ಲಿಯೇ ಬಂದ ಪಾರ್ಟಿಗೆ ಅವ್ರಿಗೆ ಏನು ಸವಲತ್ತು ಬೇಕು ಅದನ್ನ ನಾನು ಕೊಟ್ಟೇ ಕೊಡ್ತಿದ್ದೆ. ಅಥವಾ ಕಲ್ಯಾಣ ಮಂಟಪದಲ್ಲಿ ಆ ಸವಲತ್ತು ಇಲ್ಲ ಇದ್ವು, ಎಲ್ಲಿಂದಾದ್ರೂ ತಂದು ಅದನ್ನ ನಾನು ತರಿಸಿ ಅವ್ರಿಗೆ ಕೊಟ್ಟೇ ಕೊಡ್ತಾ ಇದ್ದೆ. ಎಷ್ಟೋ ಮನೆಯಿಂದ ಕೆಲವು ಸಾಮಾನು ತಗೊಂಡು ಅಲ್ಲಿ ಇಟ್ಟದಿತ್ತು. ಆದ್ರಿಂದ ರಮೇಶ್ ಮೈ ಅಂದ್ರೆ ಏನಂತ ಹೇಳಿ ಎಲ್ಲರಿಗೂ ಗೊತ್ತುಂಟು. ಈಗ ಒಳ್ಳೇದು ರಮೇಶ್ ಮೈ ಅವರೇ, ಭತ್ತದ ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಧಾನ್ಯದ ಕೃಷಿ ಆಗ್ಬೋದು, ಎಲ್ಲ ಕೃಷಿಯನ್ನು ಕೂಡ ಮಾಡಿಕೊಂಡು ಬಂದಂತವ್ರು. ಆದರೆ ಬಹುಶಃ ಆಕಸ್ಮಿಕದಿಂದಾಗಿ ಇವತ್ತು ನೀವು ಆ ಕೆಲಸವನ್ನು ಮತ್ತೆ ನೇರವಾಗಿ ತೊಡಗಿಸಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆದರೂ ಕೂಡ ನೀವು ನಿಮ್ಮ ಸಹಾಯಕರ ಮೂಲಕ ಈ ಕೃಷಿಯನ್ನು ಮಾಡಿಸ್ತಾ ಇದ್ದೀರಿ. ನಿಮ್ಮ ಅನುಭವವನ್ನು ನಮ್ಮ ಕೇಳಿದ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಭತ್ತ ಮತ್ತು ಧಾನ್ಯದ ಬೆಳೆಗಳ ಕೃಷಿ ಅನುಭವ ಜಿ ರಮೇಶ್ ಮಯ್ಯ ಕೋಟ ಗಿಳಿಯಾರು ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇನ್ನು ಇತ್ತೀಚೆಗೆ ಕಾಣಿಸಿಕೊಂಡಿರುವ ಅಡಿಕೆ ಕಾಯಿ ಕೊರೆಯುವ ಜೀರುಂಡೆ ಕೀಟದ ಕುರಿತು ವಿಟ್ಲ ಸಿಪಿಸಿಆರ್ಐನ ವಿಜ್ಞಾನಿ ಡಾಕ್ಟರ್ ಭವಿಷ್ ಅವರಿಂದ ಮಾಹಿತಿ. ಅಡಿಕೆಗೆ ಸಾಮಾನ್ಯವಾಗಿ ಪೆಂಟೋಡರ್ಮ್ಗಣೆ ಪೆರಿಯಾಂತ್ ಮೈಟ್ ಅನ್ನುವಂತಹ ರಸ ಹೀರುವ ಕೀಟಗಳ ಬಾಧೆಯನ್ನು ನಾವು ಸಾಮಾನ್ಯವಾಗಿ ಅಡಿಕೆ ತೋಟಗಳಲ್ಲಿ ಗಮನಿಸಿದ್ದೇವೆ. ಆದರೆ ಹೊಸತಾಗಿ ಈ ವರ್ಷ ಅಡಿಕೆಯನ್ನು ತೂತು ಮಾಡಿಕೊಂಡು ಒಳಭಾಗದ ಬೆಳೆ ಮತ್ತು ಇನ್ನಿತರ ಪದಾರ್ಥಗಳನ್ನು ತಿಂದು ಅದರ ಗುಣಮಟ್ಟವನ್ನು ಕಡಿಮೆ ಮಾಡುವಂತಹ ಅದರ ತೂಕವನ್ನು ಕಡಿಮೆ ಮಾಡುವಂತಹ ಹೊಸದೊಂದು ಕೀಟವನ್ನು ಸಿಪಿಸಿಆರ್ಐ ಪ್ರಾದೇಶಿಕ ಕ್ಷೇತ್ರ ವಿಟ್ಲದ ವಿಜ್ಞಾನಿಗಳು ಪತ್ತೆ ಮಾಡಿದ್ದೇವೆ. ಇದನ್ನು ಮೊದಲ ಬಾರಿಗೆ ನಾವು ಗಮನಿಸಿದ್ದು ಸುಳ್ಯ ತಾಲೂಕಿನ ಮರ್ಕಂಜ ಗ್ರಾಮದಲ್ಲಿ. ಬೇರೆ ಬೇರೆ ಪ್ರದೇಶಗಳಲ್ಲಿ ಫೀಲ್ಡ್ ವಿಸಿಟ್ ಹೋಗುವಂಥ ಸಂದರ್ಭಗಳಲ್ಲಿ ನಾವು ಹೊಸ ಹೊಸ ಕೀಟಗಳನ್ನು ಮತ್ತು ರೋಗಗಳನ್ನು ಗುರುತು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಮರ್ಕಂಜ ಗ್ರಾಮಕ್ಕೆ ಹೋದಂತಹ ಸಮಯದಲ್ಲಿ ಅಲ್ಲಿ ನಮಗೆ ಗಮನಿಸಿದ್ದು ಅಡಿಕೆಯನ್ನು ಕೊರೆಯುವಂತಹ ಒಂದು ಹುಳ. ಇದರ ವಿಶೇಷತೆ ಏನಂತ ಹೇಳಿದರೆ ಸಾಮಾನ್ಯವಾಗಿ ಈ ರೀತಿಯ ಕೀಟಗಳು ಅಡಿಕೆಯ ಅಥವಾ ಯಾವುದೇ ಒಂದು ಹಣ್ಣನ್ನು ಕೊರೆಯುವಂತಹ ಜಾತಿಗೆ ಸೇರಿದಂಥದ್ದಲ್ಲ. ಇವುಗಳು ಸಾಮಾನ್ಯವಾಗಿ ಬಾರ್ಕನ್ನು ಅಥವಾ ಕಾಂಡವನ್ನು ಕೊರೆಯುವಂತಹ ಕೀಟಗಳು. ಪ್ರಪ್ರಥಮ ಬಾರಿಗೆ ಇಂತಹ ಕೀಟಗಳು ಅಡಿಕೆಯ ಅಥವಾ ಯಾವುದೇ ಹಣ್ಣನ್ನು ಅಥವಾ ಕಾಯಿಯನ್ನು ಕೊರೆಯುವಂತಹ ಕೆಲಸವನ್ನು ಕೂಡ ಮಾಡ್ತವೆ ಅಥವಾ ಹಾನಿಯನ್ನು ಉಂಟು ಮಾಡ್ತವೆ ಅನ್ನೋದನ್ನು ಪ್ರಪ್ರಥಮ ಬಾರಿಗೆ ಸಿಪಿಸಿಆರ್ ವಿಜ್ಞಾನಿಗಳತ್ತ ನಾವು ಪತ್ತೆ ಮಾಡಿದ್ದೇವೆ. ಈ ಕೀಟದ ಹೆಸರು ಜೈಲೋಸ್ಯಾಂಡ್ರಸ್ ಕ್ರಸಿಸ್ಕ್ಯುಲಸ್ ಅಂಥೇಳಿ. ಸಾಮಾನ್ಯವಾಗಿ 2.5 to 2.8 millimeters ಗಾತ್ರದ ಸಣ್ಣ ಜೀರುಂಡೆ ಗಾತ್ರದ ಸಣ್ಣ ಕೀಟ ಅದು. ಸಾಮಾನ್ಯವಾಗಿ ಏನು ಮಾಡ್ತದೆ ಅಂತ ಹೇಳಿದರೆ ಮಧ್ಯಮ ಗಾತ್ರದ ಅಡಿಕೆಯನ್ನು ಅದು ಕೊರೀತದೆ. ಹೇಗೆ ನಾವು ಅದನ್ನು ಗಮನಿಸ್ಬೋದು ಅಂತ ಹೇಳಿದರೆ ಕೊರೆದಂತಹ ರಂಧ್ರದ ಹೊರಗಡೆ ಅದರ ಹಿಕ್ಕೆ ನಾವು ಅದನ್ನು ಕಾಣಬಹುದು. ಇದರ ಮುಖೇನ ಅದರ ಒಳಗೆ ಕೊರೆದಿದೆ ಅನ್ನೋದನ್ನು ನಾವು ಗಮನಿಸಬಹುದು. ಆ ಕಾಯಿಯನ್ನು ಕತ್ತರಿಸಿ ನೋಡಿದಾಗ ಒಳಭಾಗದಲ್ಲಿ ಅದರ ತಿಂದಂತಹ ಜಾಗವನ್ನು ನೋಡಬಹುದು. ಅದರೊಂದಿಗೆ ಆ ಭಾಗ ಕಪ್ಪಾಗಿರೋದು ಕಾಣುತ್ತದೆ. ಯಾಕೆ ಕಪ್ಪಾಗಿರೋದು ಅನ್ನೋ ಕೂಡ ಬಹಳ ಒಂದು ವಿಸ್ಮಯಕಾರಿ ಸಂಗತಿ. ಸಾಮಾನ್ಯವಾಗಿ ಕೀಟ ಮತ್ತು ರೋಗಗಳು ಒಂದಕ್ಕೊಂದು ಸಹಬಾಳ್ವೆಯನ್ನು ಹೊಂದುವಂಥದ್ದು ಬಹಳ ಕಡಿಮೆ. ಆದರೆ ಈ ಕೀಟದಲ್ಲಿ ಹೇಗಂತ ಹೇಳಿದ್ರೆ ಈ ಕೀಟ ಮತ್ತು ಇನ್ನೊಂದು ಶಿಲೀಂಧ್ರ ಆಂಬ್ರೋಸಿಯಲ್ಲ ರೊಪೇರಿ ಅನ್ನುವಂಥ ಒಂದು ಶಿಲೀಂಧ್ರ ಸಹಬಾಳ್ವೆಯನ್ನು ಹೊಂದಿದ್ದೇವೆ ಅಂತ ಹೇಳಿ ಅದು ಒಟ್ಟೊಟ್ಟಿಗೆ ಅವು ನಾವು ಕಾಣಸಿಗ್ತದೆ. ಹೇಗಂತ ಹೇಳಿದ್ರೆ ಈ ಶಿಲೀಂಧ್ರವು ಈ ಕೀಟದ ಮುಖೇನ ಆ ಅಡಿಕೆಯ ಒಳಗೆ ಹೋಗ್ತದೆ. ಅಲ್ಲಿ ಅದು ಅಭಿವೃದ್ಧಿ ಹೊಂದುತ್ತದೆ, ಮಲ್ಟಿಪ್ಲಿಕೇಶನ್ ಆಗ್ತದೆ. ಈ ಕೀಟವು ಒಳಗೆ ಹೆಣ್ಣು ಕೀಟ ಮಾತ್ರ ಒಳಗೆ ಹೋಗುವಂಥದ್ದು, ರಂಧ್ರ ಕೊರೆಯುವಂಥದ್ದು. ಒಳಗೆ ಹೋಗಿ ಮೊಟ್ಟೆ ಇಡ್ತದೆ, ಮೊಟ್ಟೆ ಇಟ್ಟದ್ದು ಮರಿಗಳಾಗ್ತವೆ. ಈ ಮರಿಗಳು ಈ ಶಿಲೀಂಧ್ರವನ್ನೇ ತಿಂತವೆ. ಹಾಗಾಗಿ ಇದೊಂದು ಸಹಬಾಳ್ವೆ ಅಥವಾ ಸಹಜೀವನ ಅಂತ ಹೇಳುವಂಥದ್ದು. ಇದೊಂದು ಬಹಳ ವಿಶೇಷವಾಗಿ ವಿಸ್ಮಯವಾಗಿ ನಮಗೆ ಕಂಡಿರುವಂಥದ್ದು. ಇದರಲ್ಲಿ ನಮಗೆ ಸಮಸ್ಯೆ ಏನಾಗುವಂತ ಹೇಳಿದ್ರೆ ಈ ಹೆಣ್ಣು ಕೀಟ ಅದು ಒಳಗಿರುವಂತಹ ಎಲ್ಲ ಪದಾರ್ಥಗಳನ್ನು ತಿಂತವೆ. ಈ ಶಿಲೀಂಧ್ರ ಒಳಗೆ ಬೆಳೆಯುವ ಕಾರಣ ಆ ಭಾಗ ಎಲ್ಲ ಕಪ್ಪಾಗ್ತದೆ. ಹಾಗಾಗಿ ತೂಕವೂ ಕಡಿಮೆ ಆಗ್ತದೆ, ಗುಣಮಟ್ಟವೂ ಕಡಿಮೆ ಆಗ್ತದೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ನಮಗೆ ಕಡಿಮೆ ದರ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಆದರೆ ಇದು ಕೀಟ ಬಾಧೆ ಅನ್ನುವಂಥದ್ದು ಇವತ್ತು ತೀವ್ರಗತಿಯಲ್ಲಿ ಇಲ್ಲ. ಆದರೆ ಮುಂದೆ ದಿನ ಇದು ದೊಡ್ಡ ಸಮಸ್ಯೆಯಾಗಿ ಉಲ್ಬಣಿಸೋದು ಕೂಡ ಸಾಧ್ಯತೆಯನ್ನು ಅಲ್ಲಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಕೃತಿಯಲ್ಲಿ ಇಂತಹ ಕೀಟಗಳು ಆಗಾಗ ಬಂದು ಹೋಗುವುದನ್ನು ನಾವು ಕಾಣ್ತಿದ್ದೇವೆ. ಪ್ರಾಕೃತಿಕವಾಗಿ ಅವುಗಳು ನಿಯಂತ್ರಣ ಆಗುವುದನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಅವುಗಳ ಬಗ್ಗೆ ಡಾಕ್ಯುಮೆಂಟೇಷನ್ ಮಾಡುವಂಥದ್ದು, ಅವುಗಳು ನಿರ್ವಹಣಾ ಕ್ರಮಗಳ ಬಗ್ಗೆ ಕೂಡ ಕೆಲಸ ಮಾಡುವಂಥದ್ದು ಬಹಳ ಮುಖ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಮೈನರ್ ಆಗಿರುವಂಥದ್ದು ಅಥವಾ ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಕೀಟ ಮುಂದೊಂದು ದಿನಗಳಲ್ಲಿ ಪ್ರಮುಖವಾದ ಕೀಟವಾದಿಯಾಗಿ ಉಲ್ಭಾನವಾಗುವುದನ್ನು ಕೂಡ ಅನೇಕ ಸಮಯಗಳಲ್ಲಿ ನೋಡಿದ್ದೇವೆ. ಹಾಗಾಗಿ ಇವುಗಳನ್ನು ನಾವು ಡಾಕ್ಯುಮೆಂಟ್ ಮಾಡಿದ್ದೇವೆ. ಅದರೊಂದಿಗೆ ಟ್ರ್ಯಾಪ್ಗಳ ಮುಖಾಂತರ ಅಂತ ಹೇಳಿದರೆ ಆಕರ್ಷಣೆ ಮಾಡಿಕೊಂಡು ಅದನ್ನು ನಿಯಂತ್ರಣ ಮಾಡುವಂತಹ ಕೆಲಸವನ್ನು ಕೂಡ ನಾವೀಗ ಪ್ರಾರಂಭ ಮಾಡಿದ್ದೇವೆ. ಇತ್ತೀಚೆಗೆ ಕಾಣಿಸಿಕೊಂಡಿರುವ ಅಡಿಕೆ ಕಾಯಿ ಕೊರೆಯುವ ಜೀರುಂಡೆ ಕೀಟದ ಕುರಿತು ವಿಟ್ಲ ಸಿಪಿಸಿಆರ್ಐನ ವಿಜ್ಞಾನಿ ಡಾಕ್ಟರ್ ಭವಿಷ್ ಅವರಿಂದ ಮಾಹಿತಿಯನ್ನು ತಿಳಿದುಕೊಂಡ್ರಿ. ಈಗ ಆರೋಗ್ಯ ಮಾಹಿತಿ.

ಉಪ್ಪು 1 ಕಿಲೋಗ್ರಾಂ, ಅರಿಶಿನ ಪುಡಿ 25 ಗ್ರಾಂ, ಸಾಸಿವೆ 25 ಗ್ರಾಂ, ಒಣಮೆಣಸಿನಕಾಯಿ 150 ಗ್ರಾಂ, ಮೆಂತ್ಯ 25 ಗ್ರಾಂ, ಎಣ್ಣೆ 50 ಗ್ರಾಂ ಹಾಗೂ ರುಚಿಗೆ ತಕ್ಕಷ್ಟು ಇಂಗು. ಮಾಡುವಂತಹ ವಿಧಾನ ಈ ರೀತಿಯಾಗಿದೆ. ನೆಲ್ಲಿಕಾಯಿಯನ್ನು ಉಪ್ಪು ಬೆರೆಸಿದ ಕುದಿಯುವ ನೀರಿಗೆ 1-2 ನಿಮಿಷ ಹಾಕಿ ಬೇಯಿಸಿ ಕೆಳಗಡೆ ಇಳಿಸಿಡಬೇಕು. ನೀರನ್ನು ಬಸಿದು ಮತ್ತೆ ಉಪ್ಪನ್ನು ಬೆರೆಸಿ 4-5 ದಿವಸಗಳ ಕಾಲ ಇಡಬೇಕು. ಉಪ್ಪು ಹೀರಿಕೊಂಡ ನಂತರ ತಳದಲ್ಲಿ ಶೇಖರವಾದಂತಹ ಉಪ್ಪು ನೀರನ್ನು ಹೊರಗೆ ಚೆಲ್ಲಬೇಕು. ಒಣಮೆಣಸಿನಕಾಯಿ, ಮೆಂತೆ, ಸಾಸಿವೆ, ಇಂಗು ಇವುಗಳನ್ನು ಹುರಿದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಪುಡಿ ಮಾಡಿದ ಪದಾರ್ಥಕ್ಕೆ ಅರಿಶಿನ ಪುಡಿ ಇವುಗಳನ್ನು ನೆಲ್ಲಿಯ ಜೊತೆ ಸೇರಿಸಿ ಚೆನ್ನಾಗಿ ಕಲಸಿ ಇಡಬೇಕು. ಬಿಸಿ ಮಾಡಿದ ಎಣ್ಣೆಯನ್ನು ಉಪ್ಪಿನಕಾಯಿಯ ಮೇಲೆ ಬಿಸಿ ಇರುವಾಗಲೇ ಸುರಿದು ಡಬ್ಬಿಯಲ್ಲಿ ಹಾಕಿ ಶೇಖರಿಸಿ ಇಡಬೇಕು. ಹಾಗೆಯೇ ನೆಲ್ಲಿಕಾಯಿಯ ತಂಬುಳಿಯನ್ನು ಕೂಡ ಮಾಡಿಕೊಳ್ಳಬಹುದು. ನೆಲ್ಲಿಕಾಯಿಯಲ್ಲಿರುವಂತಹ ಬೀಜಗಳನ್ನು ತೆಗೆದು ತುರಿದ ತೆಂಗಿನಕಾಯಿ, ಉದ್ದಿನಬೇಳೆ, ಕಾಳುಮೆಣಸನ್ನು ಹುರಿದು ಉಪ್ಪನ್ನು ಬೆರೆಸಿ ನುಣ್ಣಗೆ ಮಿಕ್ಸಿಯಲ್ಲಿ ಅರೆದುಕೊಳ್ಬೇಕು. ಪಾತ್ರೆಯಲ್ಲಿ ಇದನ್ನು ಹಾಕ್ಕೊಂಡು 1-2 ಲೋಟ ನೀರನ್ನು ಸೇರಿಸಿಕೊಂಡು 2-3 ನಿಮಿಷ ಕುದಿಸಿಕೊಳ್ಬೇಕು. ನಂತರ ಎಣ್ಣೆ, ಸಾಸಿವೆ, ಜೀರಿಗೆಯನ್ನು ಹಾಕಿ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಆರಿದ ನಂತರ ಮೊಸರನ್ನ ಬೆರೆಸಬೇಕು. ಹಾಗೆಯೇ ನೆಲ್ಲಿ ಹಲ್ವನ್ನು ಕೂಡ ಮಾಡಿಕೊಳ್ಬಹುದು. ಇಲ್ಲಿ ಬೇಕಾಗಿರುವಂತಹ ಸಾಮಗ್ರಿಗಳು: ನೆಲ್ಲಿಕಾಯಿ ಸುಮಾರು 1/2 ಕಿಲೋದಷ್ಟು, ಬೆಲ್ಲ 400 ಗ್ರಾಂ, ಒಣದ್ರಾಕ್ಷಿ 25 ಗ್ರಾಂ, ಗೋಡಂಬಿ 5 ಗ್ರಾಂ, ತುಪ್ಪ 5 ಗ್ರಾಂ. ಮಾಡುವಂತಹ ವಿಧಾನ ಅಂತಂದರೆ, ನೆಲ್ಲಿಕಾಯಿಯನ್ನು ತೊಳೆದು ತುರಿಬೇಕು. ನಂತರ ಬೆಲ್ಲವನ್ನು ಕುಟ್ಟಿ ನೀರನ್ನು ಸೇರಿಸಿ ನಿಧಾನವಾದ ಉರಿಯಲ್ಲಿ ಕುದಿಯುವುದಕ್ಕೆ ಇಡಬೇಕು. ಇದು ಪಾಕದ ಹದಕ್ಕೆ ಬಂದಾಗ ತುರಿದಿಟ್ಟಂತಹ ನೆಲ್ಲಿಯನ್ನು ಸೇರಿಸಬೇಕು. ಎಲ್ಲವೂ ಬೆಂದು ಹದಕ್ಕೆ ಬಂದಾಗ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದು ಸೇರಿಸಬೇಕು. ನೆಲ್ಲಿಯ ಉತ್ಪನ್ನಗಳು, ನೆಲ್ಲಿಯ ಔಷಧಿ ಗುಣಗಳ ಬಗ್ಗೆ ಆಧುನಿಕ ಸಂಶೋಧನೆಯು ಮುಂದಾಗಿದ್ದು ಸಾಕಷ್ಟು ಭರವಸೆಯನ್ನು ಮೂಡಿಸಿದೆ. ನೆಲ್ಲಿಯನ್ನು ದಿನನಿತ್ಯದಲ್ಲಿ 1 ಬಾರಿಯಾದರೂ ಸೇವಿಸ್ತಾ ಇದ್ರೆ ಆರೋಗ್ಯವು ಕೂಡ ಸುಧಾರಿಸುತ್ತದೆ. ಆರೋಗ್ಯ ಮಾಹಿತಿಯನ್ನು ಕೇಳುತ್ತಿದ್ದೀರಿ. ಈಗ ಸಂಗೀತ ಕಟ್ಟಿಯವರು ಹಾಡಿರುವ ಗೀತೆ